ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 603ನೇ ಸಂಚಿಕೆ ಬಿತ್ತರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ನಂತರ ಧುಮನ್ಸೂರಿನ ಕೃಷ್ಣಪ್ಪ ದರ್ಗಿ ಅವರಿಂದ ಏಕ್ತಾರಿ ಪದ. ಮೊದಲಿಗೆ ಜಾಹೀರಾತುಗಳು. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದ್ ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ, ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೆ ಒಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಎಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾರ್ಗದರ್ಶನದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್. ಈಗ ಕಲಬುರಗಿಯಲ್ಲಿ ಶುಭಾರಂಭ. April 30 ಉದ್ಘಾಟನೆ. PUC ಪ್ಲಸ್ ನೀಟ್, PUC ಪ್ಲಸ್ IIT, JEE ಫೌಂಡೇಶನ್ ಕೋರ್ಸಸ್ ಫಾರ್ 8th, 9th and 10th ಕ್ಲಾಸ್. ನೀಟ್ ದೀರ್ಘಾವಧಿ ಕೋಚಿಂಗ್ ಕೂಡ ಲಭ್ಯ. ಕಲಬುರಗಿಯ GDA ಲೇಔಟ್, ರಿಂಗ್ ರೋಡಿನ ಕಾಯಕ ಸ್ಕೂಲ್ ಎದುರುಗಡೆ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್. ಮಾಹಿತಿಗಾಗಿ ಸಂಪರ್ಕಿಸಿ 7829089991 ಅಥವಾ 92. ವೆಬ್ಸೈಟ್ www.vedicv.in. ಬನ್ನಿ, ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿ. ಈಗ ಕೇಳಿ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 603ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಾವೆಲ್ಲ ಬೇಸಿಗೆಯ ಮಧ್ಯದೊಳಗಿದ್ದೀವಿ. ಇನ್ನ 1-1.5 ತಿಂಗಳು ಮುಗೀತು ಅಂತಂದ್ರೆ ಬೇಸಿಗೆ ಹಂಗಾಮು ಮುಗೀತದ. ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುವುದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಬೇಸಿಗೆ ಒಳಗೆ ಬಿಸಿಲಿನ ತಾಪದ ಸಮಸ್ಯೆ ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ನೀರಿನ ಕೊರತೆಯ ಸಮಸ್ಯೆ ಕೂಡ ನಮ್ಮನ್ನೆಲ್ಲ ಕಾಡುತ್ತದೆ. ವಿಶೇಷವಾಗಿ ಬಯಲಸೀಮೆಯೊಳಗೆ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಬೋರ್ವೆಲ್ಗಳು ಇಲ್ಲಿ ತನಕ ನೀರು ಕೊಡ್ತಾ ಇದ್ವು, ಈಗ ಒಣಗಿ ಹೋಗುವಂತಹ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮಲ್ಲಿ ಕೆರೆಗಳೇನದಾವ, ಕೃಷಿ ಹೊಂಡಗಳೇನದಾವ, ಅಲ್ಲಿ ನೀರಿನ ಕೊರತೆ ಆಗ್ತಾ ಇರುವುದನ್ನ ಕೂಡ ನಾವು ಈ ಸಂದರ್ಭದೊಳಗೆ ಗಮನಿಸ್ತೀವಿ. ಅದಕ್ಕೆ ಬೇಸಿಗೆ ಸಲುವಾಗಿ ನಾವು ಚಿಂತನೆ ತಯಾರಿ ಮಾಡಿಕೊಳ್ಬೇಕು. ಯಾವಾಗ ನಮಗೆ ಮಳೆಗಾಲ ಇರ್ತದ ಆ ಸಮಯದೊಳಗೆ ಮಳೆ ನೀರನ್ನ ಸಂಗ್ರಹ ಮಾಡಿಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ಎಷ್ಟೋ ಸಲ ಒಳ್ಳೆ ಮಳೆಯಾದಾಗ ಸಹಿತ ನಮಗೆ ಬೇಸಿಗೆ ಒಳಗೆ ನೀರು ಇರಲಾರದೆ ಬಹಳಷ್ಟು ತೊಂದರೆ ಅನುಭವಿಸಿದ್ದನ್ನ ನಾವು ಹಿಂದಿನ ವರ್ಷಗಳಲ್ಲಿ ನೋಡಿದ್ದೀವಿ. ಅದರ ಅನುಭವ ನಮಗೆಲ್ಲರಿಗೂ ಇದೆ. ಯಾವಾಗ ಒಳ್ಳೆ ಮಳೆ ಆದಂತಹ ಸಂದರ್ಭದಲ್ಲಿ ಸಹಿತ ನಾವು ಅಂಥ ಬೇಸಿಗೆ ಒಳಗೆ ನೀರಿನ ಕೊರತೆಯನ್ನ ಅನುಭವಿಸಿದ್ದೀವಿ. ಅಂಥ ಪಾಠಗಳನ್ನ ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ನೀರು ತಮಗೆಲ್ಲ ಗೊತ್ತೇ ಆದ ಬಹಳ ಅಮೂಲ್ಯವಾದಂಥದ್ದು. ಅದರ ಬಗ್ಗೆ ನಾವು ಹೆಚ್ಚಿಗೆ ಹೇಳಂಗಿಲ್ಲ. ಜೀವನಕ್ಕೆ ಬೇಕಾದಂತಹದ್ದು ನೀರು. ನೀರಿಲ್ಲದೆ ನಮ್ಮ ಜೀವನ ಸಾಗುವುದಿಲ್ಲ. ಪ್ರತಿಯೊಂದು ಚಟುವಟಿಕೆಗಳಿಗೆ ಕೂಡ ನಮಗ ನೀರು ಇವತ್ತ ಅವಶ್ಯದ. ಇಂತಹ ಒಂದು ಸಂದರ್ಭದೊಳಗೆ ನಮ್ಮಲ್ಲಂತೂ ಸಮಸ್ಯೆಗಳನ್ನ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನೀರಿನ ಸಮಸ್ಯೆ ಈಗ ತಾಂಡವ ಆಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹಿತ ನೀರಿನ ಕೊರತೆ ಸಮಸ್ಯೆ ಬಹಳ ದೊಡ್ಡ ರೂಪದೊಳಗ ರಾಕ್ಷಸಾಕಾರವಾಗಿ ಬೆಳೆದು ಅದು ಇಡೀ ಭೂಮಿಯ ಜನರ ಬದುಕನ್ನ ಕಷ್ಟಕ್ಕೆ ದೂಡುವಂತಹ ಸಂದರ್ಭಗಳು ಅದಾವ ಅಂತೇಳಿ ಈಗ ನಮ್ಮ ಮುಂದಿರುವಂತಹ ಅನೇಕ ಉದಾಹರಣೆಗಳು ನಮಗ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾವ ಅಂತೇಳಿ ಹೇಳಬಹುದು. ಉದಾಹರಣೆ ಹೇಳ್ತೀನಿ, ಉತ್ತರ ಆಫ್ರಿಕಾದೊಳಗ ಟ್ಯುನಿಷಿಯಾ ಅಂತೇಳಿ ಒಂದು ದೇಶ ಇದೆ. ಅದರ ರಾಜಧಾನಿ ಟ್ಯೂನಿಸ್ ಅನ್ನುವಂಥದ್ದು. ಸತತವಾಗಿ 5 ವರ್ಷಗಳಿಂದ ಟ್ಯುನಿಷಿಯಾದೊಳಗ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂಗಾಗಿ ಏನಾಗಿದಪ್ಪ ಅಂತಂದ್ರೆ ಈಗ ಅಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಅಲ್ಲಿಯ ಸರ್ಕಾರ ನೀರಿನ ರೇಷನ್ ಮಾಡ್ತಾ ಇದೆ. ಅಂತಂದ್ರೆ ನೀರು ಬಹಳ ಮುತುವರ್ಜಿಯಿಂದ ಬಳಸಬೇಕು ಅಂತೇಳಿ, ಎಲ್ಲಿ ಅವಶ್ಯದ ಅಲ್ಲಿ ಮಾತ್ರ ನೀರನ್ನ ಬಳಸಬೇಕು ಅನ್ನುವಂತಹ ಒಂದು ಕಟ್ಟಳೆಯನ್ನು ವಿಧಿಸಿದೆ, ನಿರ್ಬಂಧ ಮಾಡಿದೆ. ಏಪ್ರಿಲ್ನಿಂದ ಸೆಪ್ಟೆಂಬರ್ ತನಕನೂ ನೀರಿನ ರೇಷನ್ ಅಲ್ಲಿ ನಡೆದಿದೆ. ರಾತ್ರಿ 9 ನಸಿಕನಾಗ 4 ಗಂಟೆ ತನಕ ನೀರನ್ನ ಬಿಡುವುದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಸರ್ಕಾರ ನೀಡ್ತಾ ಇದೆ. ಹಿಂಗಾಗಿ ಅಲ್ಲಿಯ ಜನರು ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಟ್ಯುನಿಷಿಯಾದೊಳಗೆ ಏನಾಗಿದಪ್ಪ ಅಂತಂದ್ರೆ ಅಲ್ಲಿಯ ನದಿಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವ. ಸುಮಾರು 30 ಅಣೆಕಟ್ಟುಗಳು ಆ ದೇಶದೊಳಗದವ. ಆದ್ರೆ ಆ ಅಣೆಕಟ್ಟುಗಳಲ್ಲಿ ಕಳೆದ 5 ವರ್ಷಗಳಿಂದ ಏನು ಬರ ಬೀಳ್ತಾ ಇದೆ, ಅಂಥ ಪರಿಸ್ಥಿತಿಯಿಂದಾಗಿ ಅಣೆಕಟ್ಟುಗಳಲ್ಲಿ ಬಹಳ ತಳಮಟ್ಟದೊಳಗ ನೀರು ಹೋಗ್ಯದ. 17% ಮಾತ್ರ ನೀರು ಅಣೆಕಟ್ಟುಗಳಲ್ಲಿ ಅದ ಅಂತೇಳಿ ಹೇಳ್ತಾ ಇದ್ದಾರೆ. 1981 ನಂತರ ಇಂಥ ಒಂದು ಭೀಕರ ಪರಿಸ್ಥಿತಿಯನ್ನ ಈಗ ಆ ದೇಶದ ಜನರು ಅನುಭವಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ವಾತಾವರಣದ ಉಷ್ಣತೆ ಹೆಚ್ಚಿದೆ, ಅಂದ್ರೆ ಸುಮಾರು 40°C ಎಲ್ಲೆಲ್ಲಿ ಹೆಚ್ಚು ಇರುವಂತಹ ಸ್ಥಳಗಳಲ್ಲಿ ಮತ್ತಿಷ್ಟು ಹೆಚ್ಚಿನ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಉಷ್ಣತೆಗೆ ಮತ್ತು ನೀರಿನ ಕೊರತೆಗೆ ನೇರವಾದಂತಹ ಸಂಬಂಧ ಅದ ಅನ್ನೋದನ್ನ ತಾವು ಗಮನಿಸಬೇಕು. ಸರ್ಕಾರ ನೀರು ಬಳಕೆಗೆ ಮಿತಿಯನ್ನ ವಿಧಿಸಿದ ಮತ್ತು ನೀರು ಹೆಚ್ಚಿಗೆ ಬಳಸಿದ್ರ ಅಥವಾ ಅನವಶ್ಯಕವಾಗಿ ಬಳಸಿದ್ರ, ವ್ಯರ್ಥವಾಗಿ ಪೋಲು ಮಾಡಿದರೆ ಅಂಥವರಿಗೆ ದಂಡ ಕೂಡ ಹಾಕುವಂತಹದ್ದು, ಆಮೇಲೆ ಶಿಕ್ಷೆಯನ್ನು ಕೂಡ ವಿಧಿಸುವಂತಹ ಒಂದು ಕಾನೂನನ್ನ ಅಲ್ಲಿಯ ಸರ್ಕಾರ ಮಾಡಿದೆ. ಏನಪ್ಪಾ ಅಂತಂದ್ರೆ ಅಲ್ಲಿ ದಿನನಿತ್ಯದ ಚಟುವಟಿಕೆಗಳಿಗೆ ಮಾತ್ರ ನೀರನ್ನ ಉಪಯೋಗ ಮಾಡಿಕೊಳ್ಬೇಕು, ಈ ಕಾರ್ ತೊಳೆಯುದು, ವಾಹನಗಳನ್ನು ತೊಳೆಯುದು ಇಂಥವೇನಾದರೂ ಮಾಡಿದ್ರೆ ದಂಡವನ್ನು ವಿಧಿಸಲಾಗ್ತಾ ಇದೆ. $20 ಹಿಡ್ಕೊಂಡು $320 ತನಕನೂ ದಂಡವನ್ನ ವಿಧಿಸ್ತಾ ಇದ್ದಾರೆ. ಒಂದ್ ವೇಳೆ ದಂಡ ಇಲ್ಲಪ್ಪ ಅಂತಂದ್ರೆ ಅಥವಾ ದಂಡದ ಜೊತೆಗೆ ಜೈಲುವಾಸದ ಶಿಕ್ಷೆ ಕೂಡ ಅನುಭವಿಸುವಂತಹ ಒಂದು ಕಟ್ಟಳೆಯನ್ನ ಸರ್ಕಾರ ಮಾಡಿದೆ. ಇದು ಆಫ್ರಿಕಾದ ಒಂದು ದೇಶದ ಕಥೆಯಾಯಿತು. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ಅದ ಅಂತೇಳಿ ನಮ್ಮ ವರದಿಗಳು ಹೇಳ್ತಾ ಇದ್ದಾವೆ. ನಿಮ್ಗೊಂದು ಮಾತು ಹೇಳ್ತೀನಿ, ಆಫ್ರಿಕಾದೊಳಗ ಸಮಭಾಜಕ ವೃತ್ತ ಹಾಯ್ದು ಹೋಗ್ತದ. ಅಂಥ ಸಮಭಾಜಕ ವೃತ್ತ ಪ್ರದೇಶ ಏನದ, ಅಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳದಾವ. ಯಾವತ್ತೂ ಮಳೆಯಾಗುವಂತಹ ಒಂದು ಸನ್ನಿವೇಶ ಅಲ್ಲಿ ಆಫ್ರಿಕಾದೊಳಗಿರ್ತದ. ಆದರೂ ಕೂಡ ಆಫ್ರಿಕಾ ಖಂಡದೊಳಗ ನೀರಿನ ಕೊರತೆಯಿಂದ ಜನ ಬಳಲ್ತಾ ಇದ್ದಾರೆ. ಇದು ನಾವು ಬಹಳ ಲಕ್ಷ್ಯಗೊಟ್ಟು ಗಮನಿಸಬೇಕಾದಂತಹ ಒಂದು ಅಂಶ. ಇದು ಆಫ್ರಿಕಾ ಖಂಡದ ಪರಿಸ್ಥಿತಿ ಆಯಿತು. ಇನ್ನು ಯುರೋಪ್ ಖಂಡದ ಪರಿಸ್ಥಿತಿ ಕೂಡ ಇದರಿಂದ ಭಿನ್ನ ಆಗಿಲ್ಲ ಅನ್ನೋದನ್ನ ಗಮನಿಸಬೇಕು. ಸ್ಪೇನ್ ದೇಶದ ಪ್ರಧಾನಮಂತ್ರಿಗಳು ನೀರಿನ ಕೊರತೆಯ ಬಗ್ಗೆ ಒಂದು ದೊಡ್ಡ ಚಿಂತೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ನೀರಿನ ಕೊರತೆಯಿಂದ ದಕ್ಷಿಣ ಯುರೋಪ್ ಬಳಲ್ತಾ ಇದೆ. ದಕ್ಷಿಣ ಯುರೋಪ್ನೊಳಗ ಅನೇಕ ದಿನಗಳಿಂದ ಭೀಕರವಾದಂತಹ ಬರ ಬೀಳ್ತಾ ಇದೆ. ಇಂತಹ ಬರದಿಂದಾಗಿ ನೀರಿನ ಕೊರತೆ ಉಂಟಾಗುವಂತಹ ಏನು ಸನ್ನಿವೇಶ ನಿರ್ಮಾಣ ಆಗಿದೆ. ಭವಿಷ್ಯದೊಳಗ ನೀರಿಂದೇ ಒಂದು ದೊಡ್ಡ ಚಿಂತೆಯ ವಿಷಯ ಆಗ್ತದ ಅಂತೇಳಿ ಸ್ಪೇನ್ನ ಪ್ರಧಾನಮಂತ್ರಿಗಳಾಗಿರುವಂತಹ ಪೆಡ್ರೋ ಸ್ಯಾಂಚೆಸ್ ಅವರು ಬಹಳ ದೊಡ್ಡ ಚಿಂತೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಬರದಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ನೀರಿನ ಕೊರತೆ ಉಂಟಾಗಿ ಅಲ್ಲಿ ಅರಣ್ಯ ಪ್ರದೇಶಗಳೇನದವ, ಅರಣ್ಯ ಪ್ರದೇಶದೊಳಗ ಕಾಳ್ಗಿಚ್ಚಿನ ಸಂದರ್ಭಗಳು ಹೆಚ್ಚಾಗ್ಯಾವ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಳ್ಗಿಚ್ಚಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ, ಉಷ್ಣತೆ ಹೆಚ್ಚಾಗ್ತದ, ಅದರಿಂದಾಗಿ ಹಸಿ ಕಡಿಮೆ ಆಗ್ತದ. ಹಸಿ ಕಡಿಮೆ ಆಯ್ತು ಅಂತಂದ್ರೆ ಕಾಳ್ಗಿಚ್ಚು ಹೆಚ್ಚಾಗುವಂತಹ ಸಾಧ್ಯತೆಗಳು ಇರ್ತಾವ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗ ಉಷ್ಣತೆ, ತೇವಾಂಶ ಇವೆರಡಕ್ಕೂ ನೇರವಾದಂತಹ ಒಂದು ಸಂಬಂಧ ಇರುವುದು ಇಲ್ಲಿ ನಾವು ಮನನ ಮಾಡಿಕೊಳ್ಬೇಕು. ವಾತಾವರಣದ ಉಷ್ಣತೆ ಹೆಚ್ಚಾಯಿತು ಅಂತಂದ್ರೆ ಬರದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವ. ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದ್ರೆ ಮತ್ತೆ ಕಾಳ್ಗಿಚ್ಚಿನಂತಹ ಸಮಸ್ಯೆಗಳು ಉದ್ಭವ ಆಗ್ತವ. ನೀರಿನ ಕೊರತೆ ಉಂಟಾಗ್ತದ. ನೀರಿನ ಕೊರತೆ ಉಂಟಾಯ್ತಪ್ಪ ಅಂತಂದ್ರೆ ಮನುಷ್ಯರ ಪರಿಸ್ಥಿತಿಯಂತೂ ಬೇಡ, ಮನುಷ್ಯರ ಪರಿಸ್ಥಿತಿಯಂತೂ ಬಹಳ ಗಂಭೀರ ಆಗ್ತದ. ಇದು ಇಡೀ ಜಗತ್ತಿನೊಳಗೆ ನಡೆದಿರುವಂತಹ ಘಟನೆಗಳು. ಇದು ಒಂದು ಕಡೆ ಎರಡು ಕಡೆ ಅಂತಿಲ್ಲ, ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಈ ಸಮಸ್ಯೆ ಇದ್ದೇ ಅದ. ಅದಕ್ಕೆ ನಾವು ಈ ಕುರಿತು ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ನಮ್ಮಲ್ಲಿ ಅಂತ ಸಮಸ್ಯೆ ಈಗಿಲ್ಲ, ಸಾಕಷ್ಟು ಮಳೆಯನ್ನ ನಾವು ಮಳೆಗಾಲದೊಳಗೆ ಪಡೆದಿದ್ದೀವಿ. ಆದ್ರೆ ಆ ಮಳೆ ನೀರನ್ನ ನಾವು ಯಾವ ರೀತಿ ಸಂಗ್ರಹ ಮಾಡಿವಿ ಮತ್ತು ಯಾವ ರೀತಿ ಅದನ್ನ ಉಪಯೋಗ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಎಲ್ಲ ಯೋಜನೆಗಳು ನಿರ್ಭರ ಆಗಿರ್ತಾವ ಅನ್ನೋದನ್ನ ಗಮನಿಸಬೇಕು. ಅದಕ್ಕೆ ಯಾವಾಗ ನಮಗೆ ಸೌಲಭ್ಯಗಳು ಸಿಗ್ತಾವ ಆ ಸೌಲಭ್ಯಗಳನ್ನ ನಾವು ಸರಿಯಾಗಿ ಸೂಕ್ತವಾಗಿ ಬಳಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಬೇಕು. ಆದ್ಮೇಲೆ ನೀರು ಎಷ್ಟು ನಮ್ಮ ಕೃಷಿಗೆ ಮುಖ್ಯನೋ ಅಥವಾ ನಮ್ಮ ಜೀವನಕ್ಕೆ ಮುಖ್ಯನೋ ಅಷ್ಟೇ ಮುಖ್ಯ ಕೃಷಿಗೆ ಮಣ್ಣು, ಮಣ್ಣಿನ ಆರೋಗ್ಯ. ಆರೋಗ್ಯಪೂರ್ಣವಾದಂತಹ ಮಣ್ಣು ನಮ್ಮ ಜೀವನಕ್ಕೆ ಆಧಾರ, ಕೃಷಿ ಬದುಕಿಗೆ ಆಧಾರ. ಒಂದ್ ವೇಳೆ ಮಣ್ಣು ಇಲ್ಲ ಅನ್ನುವಂಥದ್ದನ್ನ ನಾವು ಊಹಿಸಿಕೊಂಡ್ರೆ ನಮ್ಮ ಕೃಷಿನೇ ಸಾಧ್ಯ ಇದ್ದಿದ್ದಿಲ್ಲ, ನಾವು ಬದುಕುವುದಕ್ಕಂತೂ ಸಾಧ್ಯನೇ ಇರಲಿಲ್ಲ ಅನ್ನುವಂತಹ ಮಾತು. ಅದಕ್ಕೆ ಇವತ್ತಿನ ದಿವಸ ನಾವು ಮಣ್ಣಿನ ಆರೋಗ್ಯದ ಕಡೆ ಲಕ್ಷ್ಯ ವಹಿಸಬೇಕಾದಂತಹ ಒಂದು ಗಂಭೀರವಾದಂತಹ ವಿಚಾರ ನಮ್ಮ ಮುಂದದ. ಇತ್ತೀಚೆಗೆ ಅನೇಕ ಸಂಘಟನೆಗಳು ಮಣ್ಣು ಉಳಿಸಿ ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕರು ಇದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ರೈತರು ಕೂಡ ಈ ವಿಷಯವನ್ನ ತಿಳ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇವತ್ತೇನಾಗ್ಯದ, ಸಾವಿರಾರು ವರ್ಷಗಳಿಂದ ನಾವು ಕೃಷಿಯನ್ನ ಮಾಡ್ತಾ ಬಂದಿದ್ವಿ. ನಮ್ಮ ಭಾರತದ ಕೃಷಿಗೆ ಸುಮಾರು 10,000 ವರ್ಷಗಳಷ್ಟು ಇತಿಹಾಸ ಅದ. ಆದ್ರೆ ಕಳೆದ ಕೇವಲ 50-60 ವರ್ಷಗಳಿಂದ ನಾವೇನು ಆಧುನಿಕ ಕೃಷಿ ಮಾಡ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ, ಪೀಡನಾಶಕಗಳನ್ನು ಉಪಯೋಗ ಮಾಡುವಂತಹದ್ದು, ಅನೈಸರ್ಗಿಕ ಕ್ರಿಯೆಗಳಿಂದಾಗಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ಮಣ್ಣಿನ ಆರೋಗ್ಯ ಬಹಳಷ್ಟು ಹದಗೆಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಣ್ಣಿನೊಳಗೆ ನಮ್ಮ ತಜ್ಞರು ಹೇಳ್ತಾರೆ ಸಾವಯವ ಇಂಗಾಲ ಅನ್ನುವಂಥದ್ದೇನದ, ಅದು ಬಹಳ ಮುಖ್ಯವಾದಂತಹ ಒಂದು ಪದಾರ್ಥ. ಅಂತಹ ಒಂದು ಸಾವಯವ ಇಂಗಾಲ ನಮ್ಮ ಮಣ್ಣಿನೊಳಗೆ ಇರದೇ ಹೋದ್ರೆ ನಾವು ಏನೂ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅದು ನಿಜ ಕೂಡ ಹೌದು. ಆರ್ಗ್ಯಾನಿಕ್ ಕಾರ್ಬನ್ ಅನ್ನುವಂಥದ್ದೇನದ, ಅದು ನಮ್ಮ ಎಲ್ಲ ಆಹಾರಕ್ಕೂ ಮೂಲ ಆಗಿರುವಂತಹದ್ದು. ಅದು 3%-ರಷ್ಟಂತೂ ಇರಲೇಬೇಕು ನಮ್ಮ ಮಣ್ಣಿನೊಳಗೆ. ಅದು ಈಗಿನ ಪರಿಸ್ಥಿತಿಯೊಳಗೆ ಬಹಳ ಬಹಳ ಬಹಳ ಕಡಿಮೆ ಆಗ್ಯದ ಅನ್ನುವಂಥದ್ದು ನಾವು ಗಮನಿಸಬೇಕು. ಅದಕ್ಕೆ ಯಾಕೆ ಇದು ಕಡಿಮೆ ಆಯಿತು ಅನ್ನೋದ್ರ ಕಡೆ ಕೂಡ ಮೊದಲು ನಾವು ಲಕ್ಷ್ಯ ವಹಿಸಬೇಕು. ಯಾಕೆ ಕಾರ್ಬನ್ ಕಡಿಮೆ ಆಯಿತು, ಅದರ ಕಾರಣಗಳು ನಾವು ತಿಳ್ಕೊಂಡಿವೆ ಅಂತಂದ್ರೆ ನಾವು ಯಾವ ರೀತಿ ಅದನ್ನು ಹೆಚ್ಚು ಮಾಡಬಹುದು ಅನ್ನುವಂತಹ ಹಾದಿ ನಮಗೆ ತಿಳಿದೇ ತಿಳಿತದೆ. ಆದ್ಮೇಲೆ ನೀರು ಮತ್ತು ಮಣ್ಣು ಬಹಳ ಮುಖ್ಯ ಅಂತೇಳಿ ನಾವು ಪದೇ ಪದೇ ಹೇಳಬೇಕಾಗಿಲ್ಲ. ಅದನ್ನ ನಾವು ನಮ್ಮ ಆಚರಣೆಯೊಳಗೆ ತರಬೇಕಾಗಿದೆ. ಈ ಸಲದ ಮುಂಗಾರು ಯಾವ ರೀತಿ ಇರಬಹುದು ಅಂತೇಳಿ ಈಗಾಗಲೇ ನಾವು ಭಾರತೀಯ ಹವಾಮಾನ ಇಲಾಖೆಯವರು ಏನು ಹೇಳಿದಂತಹ ವರದಿಯನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ಈ ವಿಷಯವನ್ನ ತರಬೇಕು ಅಂತ ಅನಿಸ್ತದೆ. ಈ ಸಲ ಜೂನ್ನಿಂದ ಸೆಪ್ಟೆಂಬರ್ ತನಕ ಏನು ಮುಂಗಾರು ಅವಧಿ ಇರುತ್ತದೆ, ಈ ಅವಧಿಯೊಳಗೆ ಸಾಮಾನ್ಯವಾದಂತಹ ಮಳೆ ಪ್ರಮಾಣವನ್ನು ನಾವು ಈ ಸಲ ಪಡಿಬಹುದು ಅಂತೇಳಿ ಇಲಾಖೆ ಒಂದು ಒಳ್ಳೆಯ ಸುದ್ದಿಯನ್ನು ನಮಗೆ ನೀಡಿದೆ. 96%-ರಷ್ಟು ಮಳೆ ಆಗುತ್ತದೆ ಅನ್ನುವಂತಹ ಒಂದು ಸೂಚನೆ ಅವರಿಂದ ಬಂದಿದೆ ಅಂತಂದ್ರೆ ಇದು ಸಾಮಾನ್ಯ ಮಳೆಯ ವ್ಯಾಪ್ತಿ ಅಂತೇಳಿ ಅನ್ನೋದು ತಮ್ಮ ಗಮನದೊಳಗಿರಲಿ. 96%-ರಿಂದ 104%-ರ ತನಕ ಏನು ವ್ಯಾಪ್ತಿ ಬರ್ತದೆ, ಈ ವ್ಯಾಪ್ತಿಯೊಳಗೆ ಸಾಮಾನ್ಯವಾದಂತಹ ಮಳೆ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಸಾಮಾನ್ಯ ಮಳೆಯಾಗುವಂತಹ ಸಾಧ್ಯತೆಗಳು ಸಂಭವನೀಯತೆ ಎಷ್ಟದ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚದ, 33%. ಇದರೊಳಗೆ ಕೊರತೆ ಅನ್ನುವಂಥದ್ದೇನದ ಅದು ಬಹಳ ಕಡಿಮೆ ಅದ, ಹೆಚ್ಚಿಗೆ ಅನ್ನುವಂಥದ್ದೇನದ ಅದು ಕಡಿಮೆ ಅದ. ಸಾಮಾನ್ಯ ಮಳೆ ಅನ್ನೋದಕ್ಕೆ ಏನದ 33%, ಎಲ್ಲಕ್ಕಿಂತ ಹೆಚ್ಚು ಅಂಕಿಗಳು ಬಂದವ ಅಂದ್ರೆ ಮಾರ್ಕ್ಸ್ ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿಗೆ ಅದ. ಹಿಂಗಾಗಿ ಈ ಸಲ ಸಾಮಾನ್ಯವಾದಂತಹ ಮಳೆ ಬರುತ್ತದೆ ಅಂತೇಳಿ ಅನ್ನುವಂತಹ ಏನು ವಿಚಾರದ ಅದಕ್ಕೆ ಬೆಂಬಲ ಸಿಗ್ತಾ ಇದೆ. ಇದರೊಳಗೆ 5%-ರಷ್ಟು ಹೆಚ್ಚು ಕಡಿಮೆ ಆಗಬಹುದು, ಇದು ಸಾಮಾನ್ಯವಾದಂತಹ ಏರಿಳಿತ ಅಂತೇಳಿ ಹೇಳಬಹುದು. ಇಷ್ಟು ವ್ಯತ್ಯಾಸಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅದಕ್ಕೆ ಇದು ನಮಗೆಲ್ಲರಿಗೂ ಬಹಳ ಒಳ್ಳೆಯ ಸುದ್ದಿ. ಯಾರ್ಯಾರು ಈ ವಿಷಯವನ್ನ ಇನ್ನೂ ಕೇಳಿಲ್ಲ ಅವರಿಗೆ ಈ ಸುದ್ದಿ ತಮಗೆ ಸಂತೋಷ ಕೊಡಬಹುದು. ಮತ್ತ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ನಮ್ಮ ಕೃಷಿಯನ್ನ ಯೋಜನೆ ಮಾಡಿಕೊಳ್ಬೇಕು, ಪ್ಲಾನ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಈಗಿನಿಂದಲೇ ವಿಚಾರ ಮಾಡಬೇಕು. ಯಾಕಪ್ಪ ಅಂತಂದ್ರ ನಾವು ನಾಳೆ ಮಳೆ ಬಂದ ಕೂಡಲೇ ಬೀಜ ತರ್ತೀನಿ ಅಥವಾ ಮಳೆ ಬಂದ ಕೂಡಲೇ ಹೊಲ ತಯಾರು ಮಾಡ್ತೀನಿ ಅಂತಂದ್ರ ಆಗಂಗಿಲ್ಲ. ಈಗ ಇಂಥ ಒಂದು ಕಾರ್ಯಕ್ರಮ ತಮ್ಮ ಸಲುವಾಗಿ ಯಾಕೆ ಪ್ರಸಾರ ಮಾಡ್ತಾ ಇದ್ದೀವಿ ಅಂತಂದ್ರ ತಾವು ಯೋಜನೆಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗಲಿ, ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗಲಿ, ಅಥವಾ ಪರ್ಯಾಯ ಯೋಜನೆಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ತಮಗೆ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಅದರ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ತೀರಿ ಅಂತೇಳಿ ನಾವು ಅನ್ಕೋತೀವಿ. ಅದರ ಜೊತೆಗೆ ನಮ್ಮ ಒಂದು ಕಳಕಳಿಯ ವಿನಂತಿ ಏನು ಅಂತಂದ್ರೆ ಇದು ಪ್ರತಿಯೊಬ್ಬ ರೈತನಿಗೂ ಮುಟ್ಟಬೇಕು ಇಂತಹ ಒಂದು ಮಾಹಿತಿ. ಪ್ರತಿಯೊಬ್ಬ ರೈತ ಕೂಡ ವಾತಾವರಣದಿಂದ ಆಗುವಂತಹ ಏನು ನಷ್ಟಗಳು ತೊಂದರೆಗಳದಾವ ಅವುಗಳನ್ನು ಮೆಟ್ಟಿ ನಿಂತು ವಾತಾವರಣ ವಿಜ್ಞಾನವನ್ನ ಕರಗತ ಮಾಡಿಕೊಂಡು ಏನು ಏರುಪೇರುಗಳಾಗ್ತಾವ ಅದಕ್ಕೆ ಎದೆ ಕೊಟ್ಟು ನಿಲ್ಲುವಂತಹ ಒಂದು ಧೈರ್ಯವನ್ನು ಬೆಳೆಸಿಕೊಳ್ಬೇಕು ಅನ್ನುವಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಅದಕ್ಕಾಗಿ ನಮ್ಮ ಮನವಿ ಏನು ಅಂತಂದ್ರೆ, ತಮಗ ಎಷ್ಟು ಸಾಧ್ಯದ ತಮ್ಮ ರೈತ ಮಿತ್ರರಿದ್ದಾರೆ ಅವರಿಗೆಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ, ಅವರಿಗೆ ಈ ಮಾಹಿತಿಯನ್ನು ತಲುಪಿಸುವಂತಹ ಕೆಲಸ ಆಗಿರಬಹುದು ಅಥವಾ ಅವರು ಈ ಕಾರ್ಯಕ್ರಮದ ಜೊತೆಗೆ ತಾವು ಕೂಡ ಭಾಗವಹಿಸುವಂತಹ ಒಂದು ಕೆಲಸ ಆಗಿರಬಹುದು. ನೇರವಾಗಿ ಕೇಳುವುದಕ್ಕೆ ಅವರಿಗೆ ಅವಕಾಶ ಆಯಿತು ಅಂತಂದ್ರೆ ಇದರೊಳಗೇನು ನಾವು ವಿಷಯಗಳನ್ನು ಹೇಳಿರ್ತೀವಿ ಅದು ಸರಿಯಾಗಿ ಮುಟ್ಟುತ್ತದೆ ಅನ್ನುವಂಥದ್ದೇ ನಮ್ಮ ಭಾವನೆ. ಯಾಕಪ್ಪ ಅಂತಂದ್ರೆ ಈಗ ತಾವು ಹೇಳುವುದಿಲ್ಲ ಅಂತಲ್ಲ, ನಾವು ಇನ್ನೊಬ್ಬರಿಗೆ ಹೇಳುವಾಗ ನಮ್ಮ ಕಡೆ ಏನು 100ಕ್ಕೆ 100ರಷ್ಟು ಮಾಹಿತಿ ಇರ್ತದೆ, ಅದರ ಅರ್ಧ ಮಾಹಿತಿಯನ್ನ ನೀವು ಇನ್ನೊಬ್ಬರಿಗೆ ಕೊಡ್ತೀರಿ, ಅದರ ಅರ್ಧ ಮಾಹಿತಿಯನ್ನ ಇನ್ನ ನಿಮ್ಮಿಂದ ಕೇಳದಂತವರು ಮತ್ತ ಮುಂದಿನವರಿಗೆ ಕೊಡ್ತಾರೆ. ಹಿಂಗ ಮಾಹಿತಿಯ ಒಂದು ಸೋರಿಕೆ ಆಗುತ್ತದೆ ಯಾವತ್ತು, ಇದು ವೈಜ್ಞಾನಿಕವಾಗಿ ಪ್ರಮಾಣೀಕರಣ ಆದಂತಹದ್ದು. ಅಂದ್ರೆ ಒಂದು ಮಾಹಿತಿ ಏನಿರ್ತದೆ ಅದು ಮಾಹಿತಿ ಸಂಪೂರ್ಣವಾಗಿ ಇನ್ನೊಬ್ಬರಿಗೆ ಮುಟ್ಟುವುದಿಲ್ಲ. ಅಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರ ಭಾಗವಹಿಸ್ತಾರ ಅಷ್ಟು ಜನರಿಂದ ಮಾಹಿತಿಯ ಸೋರಿಕೆ ಆಗಿ ಹೋಗಿಬಿಡುತ್ತದೆ. ಹಿಂಗಾಗಿ ಕೊನೆ ಮನುಷ್ಯ ಏನಿರ್ತಾನಲ್ಲ ಅವನಿಗೆ ಬಹಳ ಕಡಿಮೆ ಮಾಹಿತಿ ಅಥವಾ ಅತಂತ್ರವಾದಂತಹ ಒಂದು ಮಾಹಿತಿ ಸಿಗ್ತದೆ ಅನ್ನುವಂತಹ ವಿಚಾರ ತಮ್ಮ ಗಮನದೊಳಗೆ ಇರಲಿ. ಅದಕ್ಕೆ ನಾವು ಯಾಕೆ ನೇರವಾಗಿ ಕಾರ್ಯಕ್ರಮ ಕೇಳಬೇಕು ಅಂತ ಹೇಳಿ ಹೇಳ್ತೀವಿ ಅಂತಂದ್ರೆ ಇದೇ ಕಾರಣಕ್ಕಾಗಿ. ನೇರವಾಗಿ ನಾವು ಹೇಳಿದ್ದು ನೇರವಾಗಿ ನಿಮಗೆ ಅರ್ಥ ಆಗಿಬಿಡುತ್ತೈತಿ, ಬೇರೆಯವರಿಂದ ಕೇಳಿದ್ರಿಂದ ಅದು ತಮಗೆ ಕೆಲವೊಮ್ಮೆ ಸಮಾಧಾನ ಕೂಡ ಕೊಡ್ಲಿಕ್ಕಿಲ್ಲ ಅಥವಾ ಅದರ ಸೂತ್ರಗಳು ತಮಗೆ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುವಂತಹ ಸಾಧ್ಯತೆಗಳು ಇರ್ತವ. ಅದಕ್ಕೆ ಸಾಧ್ಯ ಆದಷ್ಟು ಆಪ್ಗಳ ಮುಖಾಂತರ ಇದನ್ನ ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ರೇಡಿಯೋ ಸೆಟ್ಸ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಕಡಿಮೆ ಆಗವ. ಹಳೆ ಸೆಟ್ಗಳನ್ನ ಯಾರು ಹೊಂದಿದ್ದಾರೆ ಅವರಿಗೂ ಕೂಡ ಕೆಲವೊಮ್ಮೆ ರಿಪೇರಿ ಮಾಡುವಂತದ್ದಾಗ್ಲಿ ಅಥವಾ ಸೆಲ್ ತರುವಂತದ್ದಾಗ್ಲಿ ಈ ಸಮಸ್ಯೆಗಳು ಕೂಡ ಅದಾವ. ಅದಕ್ಕೆ ತಾವು ಒಳ್ಳೆಯದೇನಪ್ಪಾ ಅಂತಂದ್ರೆ ಈಗ ನಮ್ಮ ನ್ಯೂಸ್ ಆನ್ ಏರ್ ಆಪ್ ಏನಿದೆ ಅದನ್ನ ಬಳಸಿಕೊಂಡು ತಮ್ಮ ಮೊಬೈಲ್ನೊಳಗೆ ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ತಾವು ಎಲ್ಲೇ ಇದ್ರೂ ಕೂಡ ಕೇಳಬಹುದು. ಇದಕ್ಕೆ ಯಾವುದೇ ಲಿಮಿಟ್ ಇರುವುದಿಲ್ಲ. ದೂರದ ಪ್ರದೇಶಕ್ಕೆ ತಾವು ಪ್ರವಾಸ ಹೋಗಿದ್ರೂ ಸಹಿತ ತಮಗೆ ನಮ್ಮ ಕಾರ್ಯಕ್ರಮಗಳು ಎಲ್ಲಿದ್ದಲ್ಲಿ ತಲುಪ್ತಾವ ಅನ್ನುವಂತಹ ವಿಚಾರ ಗೊತ್ತಿರಲಿ. ಆತ್ಮೀಯರೇ, ಈ ಸಲ ಬೇಸಿಗೆ ಒಳಗೂ ಕೂಡ ನಮ್ಮಲ್ಲಿ ಸಾಮಾನ್ಯವಾದಂತಹ ಮಳೆ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಆಗ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳಿದ್ರು. ಎಲ್ಲೆಲ್ಲಿ ಮಳೆ ಆಗ್ತದ ಅದನ್ನ ಈಗ ನಾವು ಅದನ್ನ ಕಟ್ಟಿ ನೀರನ್ನು ಹಿಡಿಯುವಂತಹ ಒಂದು ಕೆಲಸವನ್ನ ಮಾಡಬೇಕು. ಕೆಲವು ದಿನಗಳ ಹಿಂದೆ ನಾವು ಕ್ಷೇತ್ರ ಭೇಟಿ ಮಾಡುವಂತಹ ಒಂದು ಸಂದರ್ಭದೊಳಗೆ, ಹೊಲಗಳನ್ನು ನೋಡುವಂತಹ ಒಂದು ಸಂದರ್ಭದೊಳಗೆ ಅನೇಕ ರೈತರು ತಾವು ಮಾಗಿ ಉಳುಮೆ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರ ಜೊತೆಗೆ ಅನೇಕರು ಚೌಕಮಡಿಗಳನ್ನ ಸಹಿತ ಮಾಡ್ತಾ ಇರುವುದು ಖುಷಿ ಕೊಡುವಂತಹ ಒಂದು ಸಂಗತಿ ಅಂತ ಹೇಳಿ ಹೇಳಬಹುದು. ಆಳವಾದಂತಹ ಉಳುಮೆ ಮಾಡಿದ್ರೆ ನೀರು ಅಲ್ಲೇ ಹಿಂಗ್ ಬಿಡುತ್ತದೆ ಒಂದು, ಮತ್ತೆ ಭೂಮಿಯೊಳಗೆ ಏನು ಕೀಟಗಳ ಕೋಶಗಳಿರ್ತಾವ, ರೋಗಾಣುಗಳಿರ್ತಾವ, ಅವೆಲ್ಲ ಬಿಸಿಲಿಗೆ ಬಂದು ಬಿದ್ದು ಸತ್ತು ಹೋಗ್ತಾವ. ಮುಂದಿನ ದಿನಗಳಲ್ಲಿ ನಿಮಗೇನು ಕೀಟಗಳ ಸಮಸ್ಯೆ ಆಗುವುದಾದಂತಹ ಸನ್ನಿವೇಶಗಳಿರ್ತಾವ, ರೋಗಗಳು ಬರಬಹುದಾದಂತಹ ಸಾಧ್ಯತೆಗಳಿರ್ತಾವ, ಅವೆಲ್ಲ ಬಹಳಷ್ಟು ಕಡಿಮೆ ಆಗಿಬಿಡ್ತಾವ, ಅರ್ಧಕ್ಕರ್ಧ ಕಡಿಮೆ ಆಗಿಬಿಡ್ತಾವ. ಹಿಂಗಾಗಿ ಮಾಗಿ ಉಳುಮೆ ನಿಮಗೆ ಬಹಳಷ್ಟು ಪರಿಹಾರವನ್ನು ಕೊಡುವಂತಹ ಒಂದು ಕೆಲಸ ಅದರಿಂದ ಆಗ್ತದೆ. ಅದಕ್ಕೆ ಯಾರ್ಯಾರು ಇನ್ನೂ ಮಾಡಿಲ್ಲ ಮಾಗಿ ಉಳುಮೆ, ಅದನ್ನ ದಯವಿಟ್ಟು ಮಾಡಿಕೊಳ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಚೌಕಮಡಿಗಳು ತಾವು ತಮ್ಮ ಸ್ನೇಹಿತ ರೈತರಿಗೆ ಕೇಳ್ರಿ, ಅವರ ಅನುಭವಗಳನ್ನು ತಗೊಳ್ರಿ, ಅಂತಹ ಮಡಿಗಳನ್ನು ಕೂಡ ಮಾಡಿಕೊಳ್ಬಹುದು. ಅದಲ್ಲದೆ ಸಾಮಾನ್ಯವಾಗಿ ಸುಮ್ಮನೆ ಹಂಗೆ ತೆಗ್ಗಗಳನ್ನ ತಕ್ಕೋತ್ ಹೋದ್ರೆ ಸಹಿತ ಸಾಕು, ಎಲ್ಲಿ ತೆಗ್ಗು ತೆಗೆದಿರ್ತೀರಿ ಅಲ್ಲಿ ಮಳೆ ನೀರು ನಿಂದಿರ್ತದ, ಅಲ್ಲೇ ಇಂಗುತ್ತದ. ಹಿಂಗಾಗೋದ್ರಿಂದ ನಿಮ್ಮ ಹೊಲದ ಪ್ರತಿಯೊಂದು ಭಾಗ ಕೂಡ ನೀರನ್ನ ಪಡೀತದ, ತೇವಾಂಶ ಅಲ್ಲಿ ಇರ್ತದ, ಮುಂದಿನ ಬೆಳೆಗಳಿಗೆ ಅದು ಅನುಕೂಲ ಆಗ್ತದ. ಮತ್ತ ಮುಂದಿನ ದಿನಗಳಲ್ಲಿ ತೊಗರಿ ನಾಟಿ ಮಾಡುವಂತಹ ಒಂದು ಕೆಲಸವನ್ನ ಯಾರು ಮಾಡಬೇಕಂತೀರಿ ಅಂದ್ರೆ ನಾಟಿ ತೊಗರಿ ಬೆಳಿಬೇಕು ಅನ್ನುವಂಥವ್ರು, ಅವರು ನರ್ಸರಿಯನ್ನ ಮಾಡಿಕೊಳ್ಬಹುದು. ಇನ್ನು ಸಮಯ ಅದ, ಬಹುತೇಕ ಮೇ 15ರ ನಂತರ ತಾವು ನರ್ಸರಿ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಸೂಕ್ತವಾದಂತಹ ಸಮಯದೊಳಗೆ ತಮಗೆ ತೊಗರಿ ಸಸಿಗಳು ಸಿಗ್ತಾವ. ಅದನ್ನ ತಾವು ನೇರವಾಗಿ ತಮ್ಮ ಹೊಲಕ್ಕೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ತಾವು ಮಾಡಿಕೊಳ್ಬಹುದು. ಇಂತಹ ಕೆಲಸವನ್ನ ಅನೇಕರು ತಾವು ಮಾಡಿದ್ದೀರಿ, ಬಹಳ ಸಂತೋಷದ ವಿಷಯ. ನಾಟಿ ತೊಗರಿ ಮಾಡೋದ್ರಿಂದ ಅಥವಾ ನಾಟಿ ಹತ್ತಿಯನ್ನ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಮ್ಮ ಕೆಲಸ ಒಂದ್ ಸ್ವಲ್ಪ ಹೆಚ್ಚು ಅನಿಸಬಹುದು, ಶ್ರಮ ಹೆಚ್ಚು ಅಂತ ಅನಿಸಬಹುದು. ಆದ್ರೆ ಅದರಿಂದ ನಮಗೆ ಬೀಜದ ಮೇಲೆ ಉಳಿತಾಯ ಆಗ್ತದೆ. ಆಮೇಲೆ ನೇರವಾಗಿ ನಾವು ಸಸಿಗಳನ್ನೇ ಹಾಕೋದ್ರಿಂದ ನಮಗೆ ಸಸಿ ಹುಟ್ಟುತ್ತದೋ ಇಲ್ಲೋ, ಹುಸಿ ಹೋಗುದನ್ನ ನಾವು ಮತ್ತೆ ಬೀಜ ಹಾಕಬೇಕಾಗ್ತದೋ, ಹಿಂಗೆಲ್ಲ ಏನ್ ಸಮಸ್ಯೆಗಳಿರ್ತಾವ ಅವು ಹೋಗ್ಬಿಡ್ತಾವ. ಮತ್ತ ಮುಖ್ಯ ಏನಪ್ಪಾ ಅಂತಂದ್ರೆ ಆಗ್ಲೇ ನಿಮ್ಗೆ 15-20 ದಿವಸದ ಬೆಳೆ ನಿಮ್ಮ ಕಣ್ಣು ಮುಂದಿರ್ತದ, ಜಲ್ದಿ ನಿಮಗೆ ಇಳುವರಿ ಬರುವಂತದ್ದು, ಆಮೇಲೆ ಅನೇಕ ರೋಗ ಕೀಟಗಳಿಂದ ಬೆಳೆ ತಪ್ಪಿಸಿಕೊಳ್ಳುವಂತದ್ದು, ಇವೆಲ್ಲ ಲಾಭಗಳು ನಿಮಗೆ ಜಲ್ದಿ ಬಿತ್ತನೆ ಮಾಡೋದ್ರಿಂದಾಗ್ಲಿ ಅಥವಾ ಜಲ್ದಿ ಸಸಿಗಳನ್ನು ತಯಾರು ಮಾಡೋದ್ರಿಂದಾಗ್ಲಿ ನಿಮಗ ಅನುಕೂಲ ಆಗ್ತದೆ ಅನ್ನುವಂತಹ ವಿಚಾರ ಗಮನಿಸಬೇಕು. ಇದರ ಬಗ್ಗೆ ನೀವು ನಿಮ್ಮ ಸಮೀಪದ ತಜ್ಞರನ್ನು ಕೂಡ ಭೇಟಿ ಮಾಡಿ ಕೇಳಬಹುದು. ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಕೃಷಿ ತಜ್ಞರಿರ್ತಾರೆ, ಕೃಷಿ ಕಾಲೇಜುಗಳಲ್ಲಿ ಸಹಿತ ತಜ್ಞರಿರ್ತಾರೆ, ಆಮೇಲೆ ಸಂಶೋಧನಾ ಕೇಂದ್ರಗಳು ತಮ್ಮ ಸಮೀಪ ಇರುವಂತಹವು, ಆಮೇಲೆ ರೈತ ಸಂಪರ್ಕ ಕೇಂದ್ರಗಳು ಅಲ್ಲಿ ಅಧಿಕಾರಿಗಳಿರ್ತಾರೆ, ಅವರನ್ನ ತಾವು ಸಂಪರ್ಕ ಮಾಡಿ ಏನೇನು ಹೊಸ ತಂತ್ರಜ್ಞಾನದ ಅದನ್ನು ಕೂಡ ತಾವು ಬಳಸಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಸರ್ಕಾರದ ಸೌಲಭ್ಯಗಳೇನದಾವ ಅವುಗಳನ್ನು ಕೂಡ ತಾವು ಬಳಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಆತ್ಮೀಯರೇ, ಈಗಾಗಲೇ ಅಶ್ವಿನಿ ಮಳೆ ಕೊನೆ ಹಂತಕ್ಕೆ ಬಂದದ. ಮೊದಲೇ ಮಳೆ ಅಶ್ವಿನಿ ಅದು ಏಪ್ರಿಲ್ 14 ಶುರುವಾಗಿ ಏಪ್ರಿಲ್ 28 ತನಕ ಇರ್ತದೆ. ಇನ್ನು 3-4 ದಿವಸ ಅದರ ಅವಧಿ ಅದ. ಅದರ ನಂತರ 28ನೇ ತಾರೀಕಿಗೆ ಭರಣಿ ಮಳೆ ಪ್ರವೇಶ ಆಗ್ತಾ ಇದೆ. ಅಶ್ವಿನಿ ಮಳೆ ಈ ಸಲ ಮಧ್ಯಮ ವೃಷ್ಟಿ ಆಗ್ತದೆ ಅಂತೇಳಿ ಅನ್ನುವಂತಹ ಒಂದು ಸೂಚನೆ ಇತ್ತು. ದಕ್ಷಿಣ ಭಾರತದೊಳಗೆ ಉಷ್ಣತೆ ಈ ಸಮಯದೊಳಗೆ ಹೆಚ್ಚಾಗ್ತದೆ ಅನ್ನುವಂತಹ ಮಾತನ್ನ ಕೂಡ ಅಶ್ವಿನಿ ಮಳೆಯ ಸಂದರ್ಭದೊಳಗೆ ಹೇಳಿದ್ರು. 1 ಮತ್ತು 2 ಚರಣದೊಳಗೆ ಹಗುರ ಸಾಧಾರಣ ಮಳೆ ಆಗ್ತದೆ ಅನ್ನುವಂತಹ ಮಾತಿತ್ತು. 3 ಮತ್ತು 4 ಚರಣಗಳಲ್ಲಿ ತುಂತುರು ಮಳೆ ಆಗಬಹುದು ಮತ್ತು ಕೆಲವು ಕಡೆ ಸುರಿ ಮಳೆ ಆಗಬಹುದು ಅನ್ನುವಂತಹ ವಿಚಾರ ಕೂಡ ಇದೆ. ಈಗೇನು ಅಶ್ವಿನಿ ಮಳೆ ಮುಗಿತಾ ಇದೆ, ಕೊನೆ ಚರಣದೊಳಗದ, ಕೆಲವು ಕಡೆ ಸುರಿ ಮಳೆ ಕೂಡ ಆಗಬಹುದು ಅನ್ನುವಂತಹ ಸೂಚನೆ ಇಲ್ಲಿ ನಾವು ಗಮನಿಸಬೇಕು. ಭರಣಿ ಮಳೆಯ ಬಗ್ಗೆ ನಾವು ನೋಡೋಣ. ಭರಣಿ ಮಳೆ ಈ ಸಲ ಈ ಹಂಗಾಮನೊಳಗೆ ಭರಣಿ ಮಳೆ ಈಗಾಗಲೇ ಹೇಳದಂಗ ಏಪ್ರಿಲ್ 28 ಪ್ರವೇಶ ಆಗ್ತಾ ಇದೆ. ಅದರ ಅವಧಿ ಮೇ 11 ತನಕ ಇರ್ತದೆ. ಭರಣಿ ಮಳೆ ಈ ಸಲ ಭರ್ಜರಿ ಮಳೆಯನ್ನು ತರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಮಳೆ ಈ ಸಲ ಭರಣಿ ತರ್ತಾ ಇದೆ ಅಂತೇಳಿ ಅನ್ನುವಂಥದ್ದು ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಒಳಗೆ ಗುಡುಗಿನಿಂದ ಕೂಡಿದಂತಹ ಮಳೆ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಉತ್ತರ ಮತ್ತು ಮಧ್ಯ ಕರ್ನಾಟಕದೊಳಗೆ ಉಷ್ಣತೆ ಹೆಚ್ಚಾಗ್ತದೆ. ಬಯಲು ಸೀಮೆಯೊಳಗೆ ತುಂತುರು ಹನಿ ಸಂಭವ ಅದ ಅಂತೇಳಿ ಹೇಳ್ತಾ ಇದ್ದಾರೆ. 1 ಮತ್ತು 2 ಚರಣಗಳಲ್ಲಿ ಕುಂಭದ್ರೋಣ ಮಳೆ ಅನ್ನುವಂಥದ್ದು ಸಂತೋಷ ಕೊಡುವಂಥದ್ದು. 3 ಮತ್ತು 4 ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಉತ್ತಮ ಮಳೆ ಭರಣಿ ಮಳೆ ಅನ್ನುವಂತಹ ಸೂಚನೆ ಅದ. ದಿನಾಂಕ ಏಪ್ರಿಲ್ 28, 30, ಮೇ 2, 3, 5, 6, 9, 10 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇನ್ನೊಮ್ಮೆ ದಿನಾಂಕಗಳನ್ನ ಗಮನಿಸಬೇಕು. ದಿನಾಂಕ ಏಪ್ರಿಲ್ 28, 30, ಮೇ 2, 3, 5, 6, 9, 10 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ ಅಂಥೇಳಿ ಭರಣಿ ಮಳೆ ಸಂದರ್ಭದೊಳಗೆ ಸೂಚನೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಏಪ್ರಿಲ್ 26 ಬರುವ ಮಂಗಳವಾರ ಮೇ 2 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಳೆಯ ವಾತಾವರಣ ಇರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಆ ಚಿತ್ರಣ ನೋಡಿದ್ರೆ ನಮಗೆ ಹಂಗ ಅನಿಸ್ತಾ ಇದೆ. ಗುಡುಗು ಮಿಂಚಿನ ವಾತಾವರಣ, ಮೋಡ ಮುಗಿಸಿದ ಮೋಡ ಕವಿದಂತಹ ವಾತಾವರಣ, ಇದರ ಜೊತೆಗೆ ಬಿಸಿಲಿನ ತಾಪ ಕೂಡ ಹೆಚ್ಚಿರುವಂತದ್ದು ನೋಡ್ತಾ ಇದ್ದೀವಿ. ಆದರೆ ಕಳೆದ ವಾರಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಬಿಸಿಲಿನ ತಾಪ ಸ್ವಲ್ಪ ಈ ವಾರ ಕಡಿಮೆ ಅಂತ ಹೇಳಬಹುದು. ಗರಿಷ್ಠ ತಾಪಮಾನ ಕೂಡ ಸ್ವಲ್ಪ ಕಡಿಮೆ ಆಗಬಹುದು, ಕನಿಷ್ಠ ತಾಪಮಾನ ಕೂಡ ಕಡಿಮೆ ಆಗುವಂತಹ ಸನ್ನಿವೇಶ ಈ ವಾರ ಇರುತ್ತದೆ ಅನ್ನುವಂತಹ ವಿಚಾರ ತಮ್ಮ ಗಮನದೊಳಗಿರಲಿ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಆದರೆ ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರ್ತಾವ ಅನ್ನೋದನ್ನ ಗಮನಿಸಬೇಕು. ಅದರ ಜೊತೆಗೆ ಸಿಡಿಲು ಕೆಲವೊಂದು ಕಡೆ ಬೀಳುವಂತಹ ಸಾಧ್ಯತೆಗಳು ಇರ್ತಾವ. ಆದ್ದರಿಂದ ಇಂಥ ವಾತಾವರಣದೊಳಗೆ ಈ ವಾರ ದಯವಿಟ್ಟು ತಾವು ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ. ತಮ್ಮ ಜಾನುವಾರುಗಳನ್ನು ತಾವು ಸುರಕ್ಷಿತವಾಗಿ ಕಾಯ್ಕೊಳ್ಬೇಕು ಮತ್ತು ತಮ್ಮ ಏನು ಕೆಲಸಗಳದಾವ ಆದಷ್ಟು ಜಲ್ದಿ ಕೆಲಸ ಮಾಡಿ ತಾವು ಮನೆಯನ್ನು ಸೇರಿಕೊಳ್ಳೋದು ಒಳ್ಳೆಯದು. ಮಧ್ಯಾಹ್ನದ ಹೊತ್ತಿಗೆ ತಾವು ಮನೆಯೊಳಗಿದ್ರೆ ಒಳ್ಳೆಯದು ಮತ್ತು ಸಾಯಂಕಾಲದ ಸಮಯದೊಳಗೆ ಅಥವಾ ಮಧ್ಯಾಹ್ನದ ನಂತರ ತಾವು ಹೊಲದೊಳಗೆ ಕೆಲಸ ಮಾಡುವುದನ್ನ ನಿಲ್ಲಿಸಬೇಕು. ಅಕಸ್ಮಾತ್ ನೀವು ಹೊಲದೊಳಗಿದ್ರೂ ಸಹಿತ ನೀರಿನ ಮೂಲಗಳ ಹತ್ರ ಇರಬಾರದು. ಯಾಕಪ್ಪ ಅಂತಂದ್ರೆ ಇಂತಹ ಸನ್ನಿವೇಶಗಳಲ್ಲಿ, ಗುಡುಗು ಮಿಂಚಿನ ಸನ್ನಿವೇಶಗಳಲ್ಲಿ ನೀರಿನ ಮೂಲಗಳ ಹತ್ರ ನಾವು ಯಾವುದೇ ಕಾರಣಕ್ಕೂ ಇರಬಾರದು, ಗಿಡದ ಕೆಳಗಂತೂ ಇರಲೇಬಾರದು. ಬೀದರ್, ಬಳ್ಳಾರಿ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ಈ ವಾರ ಒಳ್ಳೆ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದೆ. ಉಳಿದ ಜಿಲ್ಲೆಗಳಲ್ಲಿ ಸಹಿತ ಮಳೆಗಳು ಅದಾವ, ಹಗುರದಿಂದ ಸಾಧಾರಣ ಮಳೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 26 ಮತ್ತು ಸೋಮವಾರ ಮೇ 1 ಅಲ್ಲದೆ ಮಂಗಳವಾರ ಮೇ 2 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 35%, ಗುರುವಾರ 27 ತಾರೀಕು 40, ಶುಕ್ರವಾರ 28 ತಾರೀಕು 55, ಶನಿವಾರ 29 ತಾರೀಕು 30, ರವಿವಾರ 30 ತಾರೀಕು 45 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಗರಿಷ್ಠ ತಾಪಮಾನ 38 39 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 27 23 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 26 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30, ಗುರುವಾರ 27, ಶನಿವಾರ 29, ಮಂಗಳವಾರ ಮೇ 2 ಈ ಮೂರು ದಿವಸ 50, ಶುಕ್ರವಾರ 28 ತಾರೀಕು 55, ರವಿವಾರ 30 ತಾರೀಕು 40 ಮತ್ತು ಸೋಮವಾರ ಮೇ 1 ತಾರೀಕು ಶೇಕಡ 45% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈಗಾಗಲೇ ಹೇಳದಂಗ ಬೀದರ್ ಜಿಲ್ಲೆ ಒಳಗೆ ಉತ್ತಮ ಮಳೆಯನ್ನು ನಾವು ಈ ವಾರ ನಿರೀಕ್ಷೆ ಮಾಡಬಹುದು. ಗರಿಷ್ಠ ತಾಪಮಾನ 36 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 21 22 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 26 ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 35, ಗುರುವಾರ 27, ಶುಕ್ರವಾರ 28 ಮತ್ತು ಮಂಗಳವಾರ ಮೇ 2 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 30, ಶನಿವಾರ 29 ತಾರೀಕು ಅಲ್ಲದೆ ಸೋಮವಾರ ಮೇ 1 ತಾರೀಕು 45, ರವಿವಾರ 30 ತಾರೀಕು ಶೇಕಡ 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ 37 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 23 24 ಡಿಗ್ರಿ ಸೆಲ್ಸಿಯಸ್. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 26, ರವಿವಾರ 30, ಸೋಮವಾರ 1, ಸೋಮವಾರ ಮೇ 1 ಮತ್ತು ಮಂಗಳವಾರ ಮೇ 2 ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10% ಅಂದ್ರ ಒಣ ವಾತಾವರಣ ಇರುತ್ತದೆ. ಗುರುವಾರ 27 ತಾರೀಕು, ಶುಕ್ರವಾರ 28 ಮತ್ತು ಶನಿವಾರ 29 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 30% ಗಮನಿಸಬೇಕು. ವಿಜಯಪುರ ಜಿಲ್ಲೆ ಒಳಗೆ ಗುರುವಾರ, ಶುಕ್ರವಾರ, ಶನಿವಾರ 27, 28, 29 ಈ ಮೂರು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ 38 39 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 27 23 ಡಿಗ್ರಿ ಸೆಲ್ಸಿಯಸ್. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 26 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 15, ಗುರುವಾರ 27, ಶುಕ್ರವಾರ 28 ಈ ಎರಡು ದಿವಸ 40, ಶನಿವಾರ 29 ತಾರೀಕು 65, ರವಿವಾರ 30 ತಾರೀಕು 45, ಸೋಮವಾರ ಮೇ 1 30, ಮಂಗಳವಾರ ಮೇ 2 ಶೇಕಡ 25% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗೆ ಮೊದಲಿನ 5 ದಿನಗಳು ಅಂದ್ರ ಬುಧವಾರ 26 ರವಿವಾರ 30 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಸೋಮವಾರ 1 ಮತ್ತು ಮಂಗಳವಾರ 2 ಈ ಎರಡು ದಿವಸ ಒಣ ವಾತಾವರಣ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 36 37 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 27 23 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಮೊದಲಿನ 6 ದಿನಗಳು ಮಳೆಯ ಸಾಧ್ಯತೆಗಳು ಅದಾವ. ಕೊನೆಯ ದಿವಸ ಅಂದ್ರೆ ಮಂಗಳವಾರ 2 ತಾರೀಕು ಒಣ ವಾತಾವರಣ ಇರಬಹುದು. ಬುಧವಾರ 26, ಗುರುವಾರ 27 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 40, ಶುಕ್ರವಾರ 28 ತಾರೀಕು 45, ಶನಿವಾರ 29 ಮತ್ತು ಸೋಮವಾರ ಮೇ 1 ಈ ಎರಡು ದಿವಸ 35, ರವಿವಾರ 30 ತಾರೀಕು 50 ಮತ್ತು ಮಂಗಳವಾರ 2 ತಾರೀಕು ಶೇಕಡ 30% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 38 39 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 27 23 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬುಧವಾರ 26 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 20, ಗುರುವಾರ 27 ತಾರೀಕು 30, ಶುಕ್ರವಾರ 28 ಮತ್ತು ಸೋಮವಾರ ಮೇ 1 ತಾರೀಕು 50, ಶನಿವಾರ 29 ತಾರೀಕು 65, ರವಿವಾರ 30 ತಾರೀಕು 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗೆ ಈಗಾಗಲೇ ತಮಗೆ ತಿಳಿಸಿರುವಂಗ ಒಳ್ಳೆ ಮಳೆಯನ್ನ ಈ ವಾರ ನಾವು ಪಡೀಬಹುದು. ಗರಿಷ್ಠ ತಾಪಮಾನ 37 38 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 23 24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 26, ರವಿವಾರ 30, ಸೋಮವಾರ ಮೇ 1 ಮತ್ತು ಮಂಗಳವಾರ ಮೇ 2 ಈ ನಾಲ್ಕು ದಿವಸ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಬುಧವಾರ 26, ಸೋಮವಾರ 1 ಮತ್ತು ಮಂಗಳವಾರ 2 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 10%. ಗುರುವಾರ 27 ತಾರೀಕು, ಅಲ್ಲದೆ ಗುರುವಾರ 27, ಶುಕ್ರವಾರ 28, ಶನಿವಾರ 29 ಈ ಮೂರು ದಿವಸ 30, ರವಿವಾರ 30 ತಾರೀಕು 25% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆಯೊಳಗ ಗರಿಷ್ಠ ತಾಪಮಾನ 36-37 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 23-24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ ಮೊದಲಿನ ಮೂರು ದಿನಗಳು ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದೆ. ಆಮೇಲೆ ಶನಿವಾರ 29-ರಿಂದ ಮಂಗಳವಾರ 2 ತಾರೀಕಿನ ತನಕ ಒಣ ವಾತಾವರಣ ಇರಬಹುದು. ಬುಧವಾರ 26 ತಾರೀಕು ಮಳೆಯ ಸಾಧ್ಯತೆಗಳು 15%, ಗುರುವಾರ 27, ಶುಕ್ರವಾರ 28 ಮತ್ತು ರವಿವಾರ 30 ತಾರೀಕು 25, ಶನಿವಾರ 29, ಸೋಮವಾರ 1 ತಾರೀಕು 20% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆಯೊಳಗ ಈಗಾಗಲೇ ಹೇಳಿದಂಗೆ ಮೊದಲಿನ ಮೂರು ದಿನಗಳು 28ನೇ ತಾರೀಕಿನ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಗರಿಷ್ಠ ತಾಪಮಾನ 38-39 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಜೈರಾಬಾದ್ ತಾಲೂಕಿನೊಳಗ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಉತ್ತಮ ಮಳೆಯನ್ನ ನಾವು ಜೈರಾಬಾದ್ ತಾಲೂಕಿನೊಳಗ ನಿರೀಕ್ಷೆ ಮಾಡಬಹುದು. ಬುಧವಾರ 26 ತಾರೀಕು ಮಳೆಯ ಸಾಧ್ಯತೆಗಳು 25%, ಗುರುವಾರ 27 ತಾರೀಕು 40, ಶುಕ್ರವಾರ 28 ತಾರೀಕು 55, ಶನಿವಾರ 29, ರವಿವಾರ 30 ಮತ್ತು ಸೋಮವಾರ ಮೇ 1 ಈ ಮೂರು ದಿವಸ 45 ಮತ್ತು ಮಂಗಳವಾರ ಮೇ 2 ತಾರೀಕು 50% ಅನ್ನುವಂತಹ ಸೂಚನೆ ಇದೆ. ಜೈರಾಬಾದ್ ತಾಲೂಕೊಳಗೆ ಈಗಾಗಲೇ ಹೇಳದಂಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ 36-37 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 21-22 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಅಂತೇಳಿ ತಜ್ಞರು ಸೂಚನೆ ನೀಡ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದು ಆಯ್ತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪಾ ಅಂತಂದ್ರ, ನೆನಪು ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರ, ವಾರಪೂರ್ತಿ ಏನಪ್ಪಾ ಅಂತಂದ್ರ ಮಳೆ ವಾತಾವರಣ ಇರಬಹುದಾಗ್ಯದ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಕೆಲವು ಕಡೆ ಬಹುತೇಕ ವ್ಯಾಪಕವಾಗಿ ಕೂಡ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ವಿಶೇಷವಾಗಿ ಬೀದರ್, ಬಳ್ಳಾರಿ ಮತ್ತು ಜೈರಾಬಾದ್ಗಳಲ್ಲಿ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರಬಹುದು. ಈ ಮಳೆಗಳ ಜೊತೆಗೆ ಗುಡುಗು, ಮಿಂಚು, ಸಿಡಿಲುಗಳು ಸಾಮಾನ್ಯ. ಅದಕ್ಕಾಗಿ ತಾವು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದಂತಹ ವಾತಾವರಣ ನಾವು ಈ ವಾರದೊಳಗೆ ನೋಡುವುದು ಸಾಮಾನ್ಯ. ಅದರ ಜೊತೆಗೆ ಬಿಸಿಲಿನ ಪ್ರಖರತೆ ಕೂಡ ಸಾಕಷ್ಟು ಪ್ರಮಾಣದೊಳಗೆ ಇದ್ದೇ ಇರುತ್ತದೆ. ಬಿಸಿಲು ನೆರಳುಗಳ, ಬಿಸಿಲು ಮೋಡಗಳ ಕಣ್ಣಾಮುಚ್ಚಾಲೆ ಈ ವಾರದ ಒಂದು ವಿಶೇಷ ಅಂತ ಹೇಳಿ ಹೇಳಬಹುದು. ಈ ವಾತಾವರಣದೊಳಗೆ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ದುಮ್ಮನ್ಸೂರಿನ ಕೃಷ್ಣಪ್ಪ ದರ್ಗಿ ಅವರಿಂದ ಒಂದು ಏಕ್ತಾರಿ ಪದ. ಹುಟ್ಟಾದು ಹೊಲಿ ಮನಿ ಬಿಟ್ಟೊಂಟಿ ಕಾಯ ಮನಿ ಎಷ್ಟಿದ್ದಾರೆ ನೀದು ಕಾಲಿ ಮನಿ ಹುಟ್ಟಾದು ಹೊಲಿ ಮನಿ ಬಿಟ್ಟೊಂಟಿ ಕಾಯ ಮನಿ ಎಷ್ಟಿದ್ದಾರೆ ನೀದು ಕಾಲಿ ಮನಿ ವಸ್ತಿ ಇರುವಾದೋ ಮನೆ ಗಸ್ತಿ ತಿರುಗುವ ಮನೆ ವಸ್ತಿ ಇರುವಾದೋ ಮನೆ ಗಸ್ತಿ ತಿರುಗುವ ಮನೆ ಶಿಸ್ತಿಲಿ ಕಾಣುವುದು ಶಿವನ ಮನೆ ಶಿಸ್ತಿಲಿ ಕಾಣುವುದು ಶಿವನ ಮನೆ ಹುಟ್ಟಾದು ಹೊಲಿ ಮನೆ ಬಿಟ್ಟಂತಿ ಕಾಯ ಮನೆ ಎಷ್ಟಿದ್ದಾರೆ ನೀದು ಖಾಲಿ ಮನೆ ಚಿಂತಿ ಕಾಂತಿಯ ಮನೆ ಸಂತಿ ಸವದಿಯ ಮನೆ ಚಿಂತಿ ಕಾಂತಿಯ ಮನೆ ಸಂತಿ ಸವದಿಯ ಮನೆ ಅಂತೂ ಬಲ್ಲವರಿಗೆ ಆಡೋ ಮನೆ ಅಂತೂ ಬಲ್ಲವರಿಗೆ